ನಾವು ನಿನ್ನೆ ಕರ್ಮಕಾಂಡದಲ್ಲಿ ತೊಡಗುವ ಅಧಿಕಾರಿಗೂ ಮತ್ತು ಜ್ಞಾನಕಾಂಡದಲ್ಲಿ ತೊಡಗುವ ಅಧಿಕಾರಿಗೂ ಇವು ಎರಡರಲ್ಲಿಯ ವ್ಯತ್ಯಾಸದ ವಿಷಯದಲ್ಲಿ ಏನು ವ್ಯತ್ಯಾಸ, ಅಧಿಕಾರಿಯಲ್ಲಿ ಏನು ವ್ಯತ್ಯಾಸ, ಅಧಿಕಾರಿ ವಿಷಯ ಸಂಬಂಧದಲ್ಲಿ ಏನು ವ್ಯತ್ಯಾಸ, ಪ್ರಯೋಜನದಲ್ಲಿ ಏನು ವ್ಯತ್ಯಾಸ ಅಂತ ಕಂಡುಬಿಟ್ಟು ಒಂದು ಸಿದ್ಧಾಂತಕ್ಕೆ ಬಂದ್ವಿ. ಏನು ಅಂತಂದರೆ, ಯಾವ ಆತ್ಮತತ್ವದ ವಿಚಾರಗಳನ್ನು ಈ ಗ್ರಂಥವು ನಮಗೆ ತಿಳಿಸುವುದಾಗಿದೆಯೋ ಆ ವಿಷಯಕ್ಕೂ ಮತ್ತು ಕರ್ಮಕಾಂಡಕ್ಕೂ ಏನೂ ಸಂಬಂಧ ಇಲ್ಲ. ರಿಪೀಟ್, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಅಡಕವಾಗಿರುವ ವಿಷಯಗಳು ಕರ್ಮಕಾಂಡದಲ್ಲಿಯ ಕರ್ಮದಲ್ಲಿ ತೊಡಗಿಸುವಂತಹ ಯಾವ ಲಕ್ಷಣಗಳು ಇಲ್ಲ. ಕಾರಣವೇನೆಂದರೆ, ಮುಂದೆ ಹೇಳುವಂತಹ ಆತ್ಮದ ಲಕ್ಷಣಗಳು ಕರ್ಮಕಾಂಡದ ಪ್ರಯೋಜನಕ್ಕೆ ವಿರುದ್ಧವಾದವು. ಕರ್ಮ ಪ್ರಯೋಜನ ಇದೆಯಲ್ಲ, ಅದು ರಿಸಲ್ಟ್ ಆಫ್ ಕರ್ಮ ಇದೆಯಲ್ಲ, ಈ ರಿಸಲ್ಟ್ ಆಫ್ ಕರ್ಮಕ್ಕೂ ಮತ್ತೆ ಆ ಆತ್ಮನ ಲಕ್ಷಣಗಳನ್ನು ಮುಂದೆ ಹೇಳ್ತಾ ಇದ್ದಾರೆ, ಆ ಲಕ್ಷಣಗಳಿಗೂ ವಿರುದ್ಧಾರ್ಥಗಳಿವೆ. ಏನು ಹೇಳೋರಿದ್ದಾರೆ ಮುಂದೆ ಅವರು, ಅದನ್ನು ನಾವು ನೋಡ್ತೀವಿ. ಈಗ ಏನು ಹೇಳೋರಿದ್ದಾರೆ, ಯಾಥಾತ್ಮ್ಯ ಪ್ರಕಾಶಕತ್ವಾದ ಆತ್ಮನ ಇರುವಿಕೆಯ ಯಥಾತಥ, ಆತ್ಮನ ಇರುವಿಕೆಯು ಹೇಗಿದೆಯೋ ಹಾಗೆಯೇ ತಿಳಿದುಕೊಳ್ಳಬೇಕಾದಂತಹ ವಿವರಣೆಗಳಿವೆ. ಏನು ವಿವರಣೆಗಳು? ಯಾಥಾತ್ಮ್ಯಂಚ ಆತ್ಮನಃ, ಆತ್ಮನ ಸಹಜವಾದ ಇರುವಿಕೆಯ ಲಕ್ಷಣಗಳು ಅಲ್ಲಿ ನಮಗೆ ಕಂಡು ಬಂದಿವೆ. ಹೇಗೆ ಕಂಡು ಬಂದಿವೆ ಅಂತಂದ್ರೆ, ನಂಬರ್ ಒನ್ ಶುದ್ಧತ್ವ. ಮುಂದೆ ಹೇಳೋರಿದ್ದಾರೆ ಉಪನಿಷತ್ತಿನಲ್ಲಿ, ಮುಂದೆ ಹೇಳೋರಿದ್ದಾರೆ ಶುದ್ಧತ್ವ. ಏನು ಶುದ್ಧತ್ವ? ಆತ್ಮನು ಪರಿಶುದ್ಧನಾಗಿದ್ದಾನೆ, ಎಲ್ಲ ಕಲ್ಮಶಗಳಿಂದಲೂ ವಿಕಾರಗಳಿಂದಲೂ ಮುಕ್ತನಾಗಿದ್ದಾಗ ಮಾತ್ರ ಅದು ಶುದ್ಧವಾಗಿರುತ್ತದೆ. ಆತ್ಮನಲ್ಲಿ ಈ ಪ್ರಕಾರವಾದ ಯಾವ ಕಲ್ಮಶಗಳು ಇಲ್ಲ, ಯಾವ ವಿಕಾರಗಳು ಇಲ್ಲ. ಯಾಕೆಲ್ಲ? ಲಾಜಿಕ್ ನೀವು ಕೊಡಬೇಕು. ಇದಕ್ಕೆ ತರ್ಕ ಅಂತಾರೆ ಜಾನಕಮ್ಮ. ಆತ್ಮನಲ್ಲಿ ಇವು ಯಾವೂ ಇಲ್ಲ, ಏನಿಲ್ಲ, ವಿಕಾರಗಳು ಇಲ್ಲ, ಕಲ್ಮಶಗಳು ಇಲ್ಲ. ಯಾಕೆ? ವಸ್ತು ಅಲ್ಲ, ವಸ್ತು ಇಲ್ಲ ಆದ್ರಿಂದ ಅವನಲ್ಲಿ ಯಾವ ಅಪವಿತ್ರಗಳು ಇಲ್ಲ ಆದ್ರಿಂದ ಅವನು ಪವಿತ್ರ ಅಲ್ಲ. ವಸ್ತು ಅಲ್ಲ ಆದ್ದರಿಂದ ಅವನಲ್ಲಿ ಯಾವುದೇ ಪ್ರಕಾರವಾದಂತಹ ಹೊಲಸು ಕಲ್ಮಶಗಳಿಲ್ಲ ಆದ್ರೂ ಪರಿಶುದ್ಧ. ಯಾಕೆ ಅಂತ ಕೇಳಿ ಆದ್ದರಿಂದ ಅಂತ ಉತ್ತರ ಕೊಟ್ಬಿಟ್ರೆ ತರ್ಕ ಮುಗೀತಂತ. ಇದ್ರಲ್ಲಿ ಪರ್ವರ್ಟೆಡ್ ಲಾಜಿಕ್ ಇರ್ತಾವ, ತರ್ಕ ಅಂದ್ರೆ ಕುತರ್ಕಿಗಳಿರ್ತಾವ. ಆ ಕ್ರಿಶ್ಚಿಯನ್ ಫಾದರ್ ಹೇಳ್ತಾನೆ, ಏನಂತ ಹೇಳ್ತಾನೆ, ದೊಡ್ಡ ಅಕ್ಕಗೆ ಜ್ವರ ಬಂದಿಲ್ಲ, ಸಣ್ಣ ತಂಗಿಗೆ ಜ್ವರ ಬಂದಿಲ್ಲ, ಅವರಿಬ್ಬರು ಚರ್ಚಿಗೆ ಬಂದು ಪ್ರೇಯರ್ ಮಾಡಿ ಹೋದ್ರು, ಆದ್ರೆ ಈ ನಡುವಿನ ಸಿಸ್ಟರ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ ಅವಳಿಗೆ ಜ್ವರ ಬಂದಿದೆ. ಅವರಿಗೆ ಜ್ವರ ಬಂದಿಲ್ಲ, ಇವರಿಗೆ ಜ್ವರ ಬಂದಿಲ್ಲ, ಅವಳಿಗೇನೆ ಜ್ವರ ಯಾಕೆ ಬಂತು? ಯಾಕೆಂದ್ರೆ ಅವಳು ಚರ್ಚಿಗೆ ಬಂದಿಲ್ಲ ಆದ್ರಿಂದ ಅವಳಿಗೆ ಜ್ವರ ಬಂತು. ಅರ್ಧ ತಲೆ ಇದಕ್ಕೆ ಪರ್ವರ್ಟೆಡ್ ಲಾಜಿಕ್ ಅಂತ ಕರೀತಾರೆ. ಇದಕ್ಕೆ ಪೂಜ್ಯ ಸ್ವಾಮೀಜಿಯವರು ಅಣ್ಣಮ್ಮ ಲಾಜಿಕ್ ಅಂತ ಹೇಳ್ತಾರೆ. ಅಣ್ಣಮ್ಮ ಅಂದ್ರೆ ಅಣ್ಣಮ್ಮ ಅಂತ ಬಂದಿಲ್ಲ, ಇಂದ ಕಾರಣ ಹೊಂದಿದೆ. ಆವಾಗ ಅವ್ರು ಈ ಕಾರಣ ಕೊಡ್ತಾರೆ, ದೊಡ್ಡಕ್ಕೆ ಬಂದಿಲ್ಲ ಸಣ್ಣಕ್ಕೆ, ದೊಡ್ಡಕ್ಕೆ ಜ್ವರ ಬಂದಿಲ್ಲ ಯಾಕಂದ್ರೆ ಚರ್ಚಿ ಬಂದು ಹೋಗ್ಯಾಳೆ, ಸಣ್ಣಕ್ಕೆ ಜ್ವರ ಬಂದಿಲ್ಲ ಈಕಿನೂ ಚರ್ಚಿ ಬಂದು ಹೋಗ್ಯಾಳೆ, ಇವಳಿಗೆ ಜ್ವರ ಬಂತು ಯಾಕಂದ್ರೆ ಚರ್ಚಿ ಬಂದಿಲ್ಲ, ಇವಳು ಯೇಸು ಕ್ರಿಸ್ತನನ್ನ ಸ್ವೀಕಾರ ಮಾಡುವುದಿಲ್ಲ ಅದ್ರ ಜ್ವರ ಬರ್ತದೆ ಅಕ್ಕಿಗೆ, ಅದಕ್ಕೇನು ಸಂಬಂಧ ಏನು? ಏಕೆಂದರೆ ಆತ್ಮನು ಪರಿಶುದ್ಧನು. ಏಕೆಂದರೆ ಆತ್ಮನು ಒಂದು ವಸ್ತು ಅಲ್ಲ, ಒಂದು ಪದಾರ್ಥ ಅಲ್ಲ, ಕಾಲ ಮತ್ತು ದೇಶಕ್ಕೆ ಸೀಮಿತನಲ್ಲ. ಹಾಗೆ ಸೀಮಿತನಾಗಿದ್ದರೆ ಅವನಲ್ಲಿ ಕಲ್ಮಶಗಳು ವಿಕಾರಗಳು ಇರಬಹುದಾಗಿತ್ತು, ಅವನು ಹಾಗೆ ಸೀಮಿತನಲ್ಲ ಆದ್ದರಿಂದ ಅವನಲ್ಲಿ ಯಾವ ಕಲ್ಮಶಗಳು ಇಲ್ಲ ಆದ್ದರಿಂದ ಅವನು ಪರಿಶುದ್ಧ. ಆದ್ದರಿಂದ ಎರಡು ಮೂರು ಸಲನು ಹಾಕ್ಬೋದು ನಿಮಗೆ ಬೇರೆ ಬೇರೆ ಕಾರಣಗಳಿಂದಾಗಿ. ಆದ್ದರಿಂದ ಆದ್ದರಿಂದ ಆದ್ದರಿಂದ ಪರಿಶುದ್ಧ. ಎರಡನೇ ಶಬ್ದ ಅಪಾಪವಿದ್ಧ, ಅಪಾಪವಿದ್ಧತ್ವ. ಇವನಲ್ಲಿ ಯಾವ ಪಾಪಗಳು ಇಲ್ಲ, ಇವನು ಕರ್ತೃ ಭೋಕ್ತಲ್ಲ, ಆದ್ರೂ ಇವನಲ್ಲಿ ಪಾಪ ಇಲ್ಲ, ಅಷ್ಟೇ ಸಿಂಪಲ್. ಆತ್ಮ ಅಕರ್ತೃ ಅಭೋಕ್ತೃ. ಪಾಪ ಯಾರಿಗಿರ್ತದೆ ನೀವು ಹೇಳ್ಬಿಡ್ತೀರಿ, ಪಾಪ ಮಾಡಿದವ್ರಿಗೆ ಪಾಪ ಇರ್ತದೆ, ಪುಣ್ಯ ಮಾಡಿದ್ರೆ ಪುಣ್ಯ ಇರ್ತದೆ, ಪಾಪ ಮಾಡಿದ್ರೆ ಪಾಪ ಇರ್ತದೆ. ನೀವು ಬಹಳ ಸುಲಭವಾಗಿ ಹೇಳ್ಬಿಡ್ತೀವಿ, ನಾವು ಹಂಗೆ ಹೇಳಿದ್ರೆ ವೇದಾಂತೀವಿ. ನಾನು ಮಾಡಿದೆ ಅನ್ನುವ ಬುದ್ಧಿ ಯಾರಿಗಿದೆಯೋ ಅವರಿಗೆ ಪಾಪ ಪುಣ್ಯ ಇರ್ತದೆ. ಈ ಕರ್ಮ ನಾನು ಮಾಡಿದೆ, ನನ್ನಿಂದ ಈ ಕರ್ಮ ಆಯಿತು, ಅಯ್ಯಯ್ಯೋ ಮಾಡಬಾರ್ದಾಗಿತ್ತು, ಮಾಡಿಬಿಟ್ನಲ್ಲ, ಆ ಕರ್ತೃ ಇದ್ದಾನಲ್ಲ ಆ ಕರ್ತೃವಿಗೆ ಪಾಪ ಇರ್ತದೆ ಅಥವಾ ಪುಣ್ಯ. ಆತ್ಮ ಕರ್ತೃನೇ ಅಲ್ಲ, ಆದ್ದರಿಂದ ಏನಾಗುತ್ತೆ, ಅಪಾಪವಿಚ್ ಅಪಾಪವಿದ್ಧತ್ವ ಏಕತ್ವ. ಮುಂದಿನ ಲಕ್ಷಣ ಯಾವುದು, ಆತ್ಮ ಏಕತ್ವ. ರೋಷನ್ ನೋಟ್ ಏನು ಬರ್ಕೊಂಡ್ರೆ ಕೂತ್ಕೊಂಡು ಕೇಳ್ತಿರ್ತ, ಎಲ್ಲಾನು ಕೇಳ್ತಿರ್ತ, ಆದ್ರೆ ನೋಟ್ಸ್ ಎಲ್ಲ ಬರ್ಕೊಂಡು ಕೊಟ್ಟಿರ್ತ, ಎಲ್ಲ ನೆನ್ಸಿಟ್ಕೊಂಡಿರ್ತೀನಿ ಆಲ್ಮೋಸ್ಟ್. ಏನು ಇಲ್ಲಿ ಏನು ಬರ್ಕೊಂಡಲ್ಲ, ಮತ್ತೆ ನಂದು ವರ್ಡ್ ಟು ವರ್ಡ್ ಅವ್ನ ನೋಟ್ಸ್ ಅಂದ್ರೆ ಭಾರಿ ಮಜಾ ಇರ್ತದೆ. ಎಕ್ಸಾಮ್ ಶಾರ್ಟ್ಕಟ್ ನನಗೆ ಆಸೆ ಆಗ್ತದೆ, ಅಷ್ಟು ನೋಟ್ಸ್ ಓದಿದ ಕೂಡಲೇ ನನ್ನ ಇಡೀ ಲೆಕ್ಚರ್ ಎಲ್ಲ ನೆನಪಾಗ್ತದೆ ನನಗೆ. ಹಾ ಇದು ಹೆಂಗಿದೆ ಪದ್ಧತಿ, ನಾನು ಹಂಗೆ ಮಾಡ್ತಿದ್ದೆ, ಏನು ಡಿಜಿಟಲ್ ಆಗಿ ಏನು ಬರ್ಕೊತಿದ್ದಿಲ್ಲ. ಜ್ಯೋತಿ ಇದ್ದಾವೆ ನೋಡಿ, ಬಳ್ಳಾರಿ ಜ್ಯೋತಿ, ಹಿಂಗೆ ಹಿಡ್ಕೊಂಡು ಕೂತ್ಬಿಟ್ಟಂದ್ರೆ ಮುಖ ಎತ್ತಂಗೆ ಇಲ್ಲ, ಎಲ್ಲ ಬಳ್ಳಾರಿ ಪೂರ್ತಿ ಬಳ್ಳಾರಿ ಹಂಗೆ ಇವರು ಹಂಗೆ ಅಲ್ಲಿ ಇಲ್ಲಿ ನೋಡಿದ್ರೆ ಸ್ವಾಮೀಜಿ ನೋಡ್ತಾ ಇರೋದು. ಆದ್ರೆ ನೀವು ಹೋದ್ರು ಏನೇನು ಗೊತ್ತಾಗುದಿಲ್ಲ, ಗುಬ್ಬಿಗಾಗಿ ಕಾಲಿದ್ದಂಗೆ ಇರ್ತದೆ ನಿಮ್ ಪರವಿದ್ಯ. ನನಗೆ ಊರು ಬಳ್ಳಾರಿ ನಮ್ದು ನಿಮ್ದ ಹಂಗಲ್ಲ, ಕುತ್ಕೊಂಡು ಕೇಳುದಪ್ಪ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಬುದು, ವಾಪಸ್ ಹೋಗಿ ಬರೀ. ಇದು ನಮ್ಮ ನೆನಪಿನ ಶಕ್ತಿಯ ಪರೀಕ್ಷೆ ಅಲ್ಲ, ಅದು ಏನಂದ್ರೆ ಏಕಾಗ್ರ ಏಕಾಗ್ರ ಎಲ್ಲದೂ ಸಾಧ್ಯ ಇಲ್ಲ. ಓಕೆ ಏನಾಯ್ತು, ಇವರು ಇವರು ಏಕತ್ವ. ಏನು ಏಕತ್ವ, ಅದ್ವಿತೀಯವನ್ನ ಏಕತ್ವ ಅಂತ ಕರಿಬೇಕು, ಎರಡಿಲ್ಲದೇ ಇರುವಂತಹ ಏಕತ್ವ. ನಿತ್ಯತ್ವ, ಕಾಲ ಪರಿಮಿತಿಗೆ ಒಳಪಡದೇ ಇರುವಂತಹ ನಿತ್ಯತ್ವ. ಆಮೇಲೆ ಏನ್ ಬರ್ತದೆ ಯೋಗಿ, ನಿತ್ಯತ್ವ ಆಮೇಲೆ ಏನ್ ಬರ್ತದೆ ನೋಡಲ್ಲ ತಪ್ಪಲ್ಲ, ನಿತ್ಯತ್ವ ಅಶರೀರತ್ವ. ಅದಕ್ಕೆ ನೀವು ಲಾಜಿಕ್ ಹಾಕ್ಬಹುದು, ಅದು ನಿತ್ಯ ಯಾಕೆ ಅಂದ್ರೆ ಅದಕ್ಕೆ ಶರೀರದ ಪರಿಮಿತಿಯೇ ಇಲ್ಲ, ಆದ್ರಿಂದ ಅದು ನಿತ್ಯತ್ವ. ಅಶರೀರತ್ವಾದ ನಿತ್ಯತ್ವ, ಅದಕ್ಕೆ ಶರೀರ ಅನ್ನುವಂತಹ ಉಪಾಧಿ ಇಲ್ಲ, ಆದ್ರಿಂದ ಶಾಶ್ವತ. ಹೆಂಗೆ ಆಕಾಶ, ಆಕಾಶಕ್ಕೆ ಯಾವ ಉಪಾಧಿನೂ ಇಲ್ಲ, ಆದ್ರಿಂದ ಅದು ನಿತ್ಯತ್ವ ಅನಂತತ್ವ. ಅಶರೀರತ್ವ ಸರ್ವಗತತ್ವ, ಸರ್ವಗತತ್ವ ಅರ್ಥ ಏನು, ಸರ್ವಗತತ್ವ ಎಲ್ಲೆಲ್ಲಿಯೂ ವ್ಯಾಪ್ತವಾದದ್ದು ಯಾವುದು ಅದು ಸರ್ವಗತತ್ವ, ಸರ್ವವ್ಯಾಪಿ ಯಾವುದು ಅದು ಸರ್ವಗತತ್ವ. ಆದಿ ಎಟ್ಸೆಟ್ರಾ ಮುಂತಾದವುಗಳನ್ನ ವಕ್ಷ್ಯಮಾಣಂ ಮುಂದೆ ಹೇಳುವುದಿದೆ. ಸುಮ್ಮನೆ ಝಲಕ್ ಟ್ರೇಲರ್, ಮುಂದೆ ನಾವು ಏನು ಹೇಳೋರಿದ್ದೀವಿ, ಆತ್ಮನ ವಿಶುದ್ಧತ್ವ, ಆತ್ಮನ ನಿತ್ಯತ್ವ, ಆತ್ಮನ ಶುದ್ಧತ್ವ, ಅದನ್ನ ಮುಂದೆ ಹೇಳೋರಿದ್ದೇವೆ. ಆ ದೃಷ್ಟಿಯಿಂದ ನೋಡಿದ್ದೆ ಆದರೆ ಈ ವಿಷಾವಾಸ್ಯ ಉಪನಿಷತ್ತಿನ ವಿಷಯವು ಕರ್ಮದಲ್ಲಿ ತೊಡಗುವ ವಿಷಯವಲ್ಲ, ತೊಡಗಿಸುವ ವಿಷಯವಲ್ಲ. ತಚ್ಚ ಕರ್ಮಣ ವಿರುದ್ಧೇತ ಇತಿ ಯುಕ್ತ ಇವ ಈಶಾಂ ಕರ್ಮಸು ಅವಿನಿಯೋಗ. ತಚ್ಚ ಆದ್ದರಿಂದ ಕರ್ಮಣ ವಿರುದ್ಧೇತ ಇತಿ, ಕರ್ಮಕ್ಕೆ ಇಲ್ಲಿ ಮೇಲೆ ಹೇಳಿದ ಏನು ಈ ಆತ್ಮನ ಲಕ್ಷಣಗಳಿವೆ ಇವು ಕರ್ಮಕ್ಕೆ ವಿರುದ್ಧವಾಗಿರುತ್ತವೆ ಅನ್ನುವುದು ಹೊಂದಿ ಬರುತ್ತದೆ. ಕರ್ಮಕ್ಕೆ ವಿರುದ್ಧವಾಗಿದೆ ಅನ್ನೋದು ಹೊಂದಿ ಬರುತ್ತದೆ. ಅದರ ವಿರುದ್ಧೇತ ಇತಿ ಯುಕ್ತ ಯುಕ್ತ ಇವ. ಆದ್ದರಿಂದ ನಾವು ಹೇಳಿದ್ವಿ ಯಶಾಂ ಕರ್ಮಸು ಅವಿನಿಯೋಗ, ಏನಂತ ಹೇಳಿದ್ವಿ, ಇವು ಯಾವ ಕೂಡ ಕರ್ಮದಲ್ಲಿ ತೊಡಗಿಸುವಂತಹ ಮಾರ್ಗದರ್ಶನಗಳು ಅಲ್ಲ. ಭಾಷ್ಯ ನಹಿ ಏವಂ ಲಕ್ಷಣಂ ಆತ್ಮನಃ ಯಾಥಾತ್ಮ್ಯಂ ಉತ್ಪಾದ್ಯಂ ವಿಕಾರ್ಯಂ ಆಪ್ಯಂ ಸಂಸ್ಕಾರ್ಯಂ ಕರ್ತೃಭೋಕ್ತೃ ರೂಪಂ ವಾ. ಏನ ಕರ್ಮಶೇಷತಾ ಸ್ಯಾತ್, ಕರ್ಮಶೇಷ ಏನೋ ಒಂದು ಕರ್ಮದ ಅವಶ್ಯಕತೆ ಇದ್ದಾಗ ಮಾತ್ರ ನಾವು ಇದನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನುವುದನ್ನು ಕರ್ಮಶೇಷ ಅಂತ ಕರೀತೀವಿ. ಐ ರಿಪೀಟ್, ಏನೋ ಒಂದು ಕರ್ಮದ ಮಾಡುವಿಕೆಯಲ್ಲಿ ನಾವು ಇಂಥದ್ದನ್ನು ಹೊಂದಲಿಕ್ಕೆ ಸಾಧ್ಯ ಅಂತ ಅಂದದ್ದೇ ಆದರೆ ಅದಕ್ಕೆ ಕರ್ಮಶೇಷ ಅಂತ ಕರಿ. ಕಾರ್ನಿಂದಲೋ ವಿಮಾನದಿಂದಲೋ ಟ್ರೈನ್ನಿಂದಲೋ ನೀನು ಚೆನ್ನೈಯನ್ನು ಹೋಗಿ ಸೇರಬಹುದು ಅಂತಂದರೆ ಚೆನ್ನೈ ಇದು ಕರ್ಮಶೇಷ. ಇನ್ವೇರಿಯಬ್ಲಿ ತಪ್ಪದೆ ಕೈ ಸುಟ್ಕೊಳ್ಳೋದನ್ನೇ ಹೋಳಿಗೆ ಯಾರಿಗೂ ಮಾಡಲಿಕ್ಕೆ ಬರೋದು. ಹೋಳಿಗೆ ಮಾಡಬೇಕು ಅಂದರೆ ಕೈ ಸುಟ್ಕೊಳ್ಳಿಕ್ಕೆ ಇದೆ. ಪ್ರಾರಂಭಕ್ಕೆ ಯಾರ್ಯಾರು ಜೋಳದ ರೊಟ್ಟಿ ಮಾಡ್ತಾರೆ ಆ ರೊಟ್ಟಿ ಹರಿದನ ಮಾಡಿ ಬರಂಗೇನೆ ಹರಿಯಬೇಕು. ಇವೆಲ್ಲ ಕರ್ಮಶೇಷ, ಇವೆಲ್ಲ ಕರ್ಮಶೇಷ. ಕರ್ಮಶೇಷವು ಇದಿದೆ. ದೋಸೆ ಮಾಡಬೇಕು, ಮಾಡ ತಗೋ ಕೈಯೊಳಗೆ ಕರ್ಮ ಮಾಡ, ಕರ್ಮಶೇಷ. ಮಾಡದೇನೆ ನಿನಗೆ ದೋಸೆ ಸಿಗೋದಿಲ್ಲ, ಮಾಡದೇನೆ ನಿನಗೆ ಅದೃಷ್ಟ ಫಲ ಸಿಗೋದಿಲ್ಲ, ಮಾಡದೇನೆ ನಿನಗೆ ದೃಷ್ಟ ಫಲ ಸಿಗೋದಿಲ್ಲ, ಮಾಡದೇನೆ ನಿನಗೆ ಆತ್ಮ ಸಿಗೋದಿಲ್ಲ ಅಂತ ಇಲ್ಲ. ಅದನ್ನು ರಿಪೀಟ್ ಮಾಡಬಾರ್ದು. ಮತ್ತೆ ಆತ್ಮಂತೂ ಕೂಡ ಮಾಡುವಿಕೆಯ ಗಂಧನ ಇಲ್ಲ ಅಂದ್ರೆ ಇರುವಿಕೆ ಮಾತ್ರ. ಇರುವಿಕೆಗಾಗಿ ನೀ ಏನು ಮಾಡಬೇಕಾಗಿಲ್ಲ. ಮಾಡುವಿಕೆಯಲ್ಲಿ ಅನ್ಯ ಸಂಬಂಧಗಳಾಗ್ತವೆ, ಮಾಡುವಿಕೆಯಲ್ಲಿ ಅನ್ಯ ಸಂಬಂಧಗಳಾಗ್ತವೆ, ಇರುವಿಕೆಯಲ್ಲಿ ಯಾವ ಸಂಬಂಧಗಳೂ ಇಲ್ಲ. ನೀ ಇದೆ ಅಷ್ಟೇ. ಆದ್ರಿಂದ ಕರ್ಮಸು ಅವಿನಿಯೋಗ ನ ಹಿ ಏವಂ ಲಕ್ಷಣಂ ಆತ್ಮನಃ ಯಾಥಾತ್ಮ್ಯಂ ಉತ್ಪಾದ್ಯಂ ವಿಕಾರ್ಯಂ ಆಪ್ಯಂ ಸಂಸ್ಕಾರ್ಯಂ ಕರ್ತೃಭಕ್ತಿ ರೂಪಂ ವಾ. ಏನ ಕರ್ಮಶೇಷತಾ ಸ್ಯಾತ್. ಇವು ಯಾವಾದರೂ ಇದ್ದದ್ದೇ ಆದರೆ ಕರ್ಮಶೇಷ ಇರ್ತದೆ. ಕರ್ಮಶೇಷ ಅಂದ್ರೆ ಅಂತ ಹೇಳ್ಕೊಟ್ಟೆ ನಾನು ನಿಮಗೆ. ಕರ್ಮಶೇಷ ಅಂದ್ರೆ ಏನನ್ನಾದರೂ ಮಾಡುವುದರಿಂದ ನಾವು ಒಂದನ್ನ ಹೊಂದಲಿಕ್ಕೆ ಸಾಧ್ಯ ಇದ್ದರೆ ಅದಕ್ಕೆ ಕರ್ಮಶೇಷ ಅಂತ ಕರೀತಾರೆ. ಚೆನ್ನೈ ಇದು ಕರ್ಮಶೇಷ ಯಾಕೆ? ಎಲ್ಲಿವರೆಗೂ ನಾವು ಪ್ರಯಾಣ ಮಾಡೋದಿಲ್ಲೋ ಅಲ್ಲಿವರೆಗೂ ನಮಗೆ ಚೆನ್ನೈ ಪ್ರಾಪ್ತಿ ಆಗುವುದಿಲ್ಲ. ಮುಂಬೈ ಕರ್ಮಶೇಷ ಯಾಕೆ? ಅಮೆರಿಕಾ ಕರ್ಮಶೇಷ ಯಾಕೆ? ನೀ ಎಲ್ಲಿವರೆಗೂ ಪ್ರಯತ್ನ ಮಾಡಿ ಹೋಗೋದಿಲ್ಲ ಅಲ್ಲಿವರೆಗೂ ಅಮೆರಿಕಾ ಪ್ರಾಪ್ತಿ ಆಗುವುದಿಲ್ಲ. ಆದ್ದರಿಂದ ಆತ್ಮನು ಕರ್ಮಶೇಷವೇ ಅಲ್ಲ. ಏಕೆಂದರೆ ಈ ಸೃಷ್ಟಿಯಲ್ಲಿ ನಾಲ್ಕು ರೀತಿಯಲ್ಲಿ ವಸ್ತುಗಳು ಪದಾರ್ಥಗಳು ಸಿದ್ಧವಾಗ್ತವೆ. ಯಾವ್ಯಾವ ನಾಲ್ಕು ಅಂತಂದ್ರೆ ಉತ್ಪಾದ್ಯಂ ಬರ್ಕೋದು, ಉತ್ಪಾದ್ಯಂ. ಎರಡನೇದ್ದು ವಿಕಾರ್ಯಂ. ಮೂರನೇದ್ದು ಆಪ್ಯಂ. ಒಂದ್ರ ಕೆಳ ಒಂದ್ರ ಕೆಳ ಒಂದ್ರ ಕೆಳ ಬರ್ಕೊಡ್ರಿ, ಮತ್ತೆ ಅಲ್ಲಿ ಗ್ಯಾಪ್ ಬಿಡ್ರಿ. ಆಪ್ಯಂ. ನಾಲ್ಕನೇದ್ದು ಸಂಸ್ಕಾರ್ಯಂ. ಒಂದೊಂದಾಗಿ ನೋಡುವ ಇದೆ. ಉತ್ಪಾದ್ಯಂ, ನಮಗೆ ಪ್ರಾಪ್ತವಾಗಬೇಕಾದಂತಹ ಬೆಳೆ ತರಕಾರಿ ಅಕಸ್ಮಾತ್ ಆಗಿ ಪ್ರಾಪ್ತವಾಗ್ತವೋ ಇನ್ನು ಬೆಳೆದ್ರೆ ಪ್ರಾಪ್ತವಾಗ್ತವೆ ಅದಕ್ಕೆ ಉತ್ಪಾದ್ಯಂ ಅಂತ. ನಮಗೆ ತರಕಾರಿ ಏನೋ ಪ್ರಾಪ್ತಿ ಆಯಿತು, ಬದನೆಕಾಯಿ ಪ್ರಾಪ್ತಿ ಆಯಿತು, ಈರುಳ್ಳಿ ಪ್ರಾಪ್ತಿ ಆಯಿತು, ಟೊಮೆಟೊ ಪ್ರಾಪ್ತಿ ಆಯಿತು, ಜೋಳ ಹಾಕಿ ಎಲ್ಲ ಪ್ರಾಪ್ತಿ ಆಯಿತು. ಏನ್ ಪ್ರಾಪ್ತಿ ಆಯಿತು? ಬೆಳೆದ್ರೆ ಪ್ರಾಪ್ತಿ ಆಗ್ತದೆ. ಉತ್ಪಾದ್ಯಂ ಏನ್ ಮಾಡೋಣ ಈಗ? ಆತ್ಮನನ್ನು ಉತ್ಪಾದ್ಯ ಮಾಡೋಣವೇ, ಹೊಸೋಣವೇ? ಯಾಕೆ ಆತ್ಮ ಯಾಕೆ ಹುಟ್ಟುವುದಿಲ್ಲ? ಅವನು ಯಾಕೆ ಹುಟ್ಟಬಾರ್ದು? ತರಕಾರಿ ಹುಟ್ಟದಂಗೆ ಆತ್ಮನೂ ಎಲ್ಲದಕ್ಕೂ ಬೀಜ, ಆತ್ಮನಿಗೆ ಇನ್ನೊಂದು ಬೀಜ ಇಲ್ಲ. ಆದ್ರೂ ಹುಟ್ಟೋದು ಆತ್ಮನೇ ಸಮಸ್ತ ಸೃಷ್ಟಿಗೂ ಬೀಜ. ಅವನು ಸ್ವತಃ ಸಿದ್ಧನಾಗಿದ್ದರಿಂದಾಗಿ ಅವನಿಗೆ ಇನ್ನೊಂದು ಬೀಜ ಕಾರಣ ಇಲ್ಲ. ಲಾಜಿಕ್ ಮುಗೀತು. ಆದ್ದರಿಂದ ಏನ್ ಬರೀತೀರಿ ಈಗ? ಆದ್ದರಿಂದ ಆತ್ಮನು ಉತ್ಪಾದ್ಯನಲ್ಲ. ವಿಕಾರ್ಯಂ ಬರ್ಕೋ, ವಿಕಾರ್ಯಂ. ಈಗೇನು ಒಂದು ಒಂದು ಉದಾಹರಣೆ, ಒಂದು ಮೊಳಕೆ ಒಂದು ಒಂದು ಬೀಜ ಇರ್ತದೆ, ಅದು ಮೊಳಕೆ ಒಡಿತದೆ, ಅದು ಸಸಿ ಆಗ್ತದೆ, ಅದು ಬಳ್ಳಿನೋ ಅಥವಾ ವೃಕ್ಷವೂ ಆಗ್ತದೆ. ಇದಕ್ಕೆ ವಿಕಾರಗಳು ಅಂತ ಕರೆ. ಬೀಜವು ವಿಕಾರಗೊಂಡು ಮೊಳಕೆ ಆಗ್ತದೆ, ಮೊಳಕೆ ಆದದ್ದು ವಿಕಾರಗೊಂಡು ಏನಾಗ್ತದೆ, ಸಸಿ ಆಗ್ತದೆ, ಸಸಿಯು ವಿಕಾರಗೊಂಡು ಏನಾಗ್ತದೆ, ವೃಕ್ಷ ಆಗ್ತದೆ, ಹಾಲು ವಿಕಾರಗೊಂಡು ಏನಾಗ್ತದೆ, ಮೊಸರು ಆಗ್ತದೆ, ಮೊಸರು ವಿಕಾರಗೊಂಡು ಮಜ್ಜಿಗೆ ಆಗ್ತದೆ, ಮಜ್ಜಿಗೆ ವಿಕಾರಗೊಂಡು ಬೆಣ್ಣೆ ಆಗ್ತದೆ, ಬೆಣ್ಣೆ ವಿಕಾರಗೊಂಡು ತುಪ್ಪ ಆಗ್ತದೆ, ಎಲ್ಲ ವಿಕಾರ. ಹೀಗೆ ಆತ್ಮಪ್ರಾಪ್ತಿಯು ಯಾವ ವಿಕಾರಗಳಿಂದ ಸಾಧ್ಯ? ಅವ್ರು ಹೇಳಿಬಿಟ್ಟಾರೆ, ಈ ಸೃಷ್ಟಿಯೊಳಗೆ ಇದೇ ನಾಲ್ಕೇ ನಾಲ್ಕು ಕೆಟಗರಿಯೊಳಗೆ ನೀವು ವಸ್ತುವನ್ನ ಪಡ್ಕೋತೀರಿ, ಪದಾರ್ಥವನ್ನ ಪಡ್ಕೋತೀರಿ. ಆತ್ಮನಲ್ಲಿ ಯಾವ ವಿಕಾರಗಳು ಇಲ್ಲದೆ ಇದ್ದರಿಂದಾಗಿ ಅವನು ಅವಿಕಾರಿ, ವಿಕಾರ್ಯನಲ್ಲ. ಇನ್ನು ಮೂರನೇದ್ದು ಸಂಸ್ಕಾರ್ಯ. ಕೆಲಸ ನಮಗೆ ಲಭ್ಯ ಇರ್ತದೆ, ಕೆಲಸ ನಮಗೆ ಲಭ್ಯ ಇರ್ತದೆ, ಆದರೆ ಅದು ಏನೋ ಒಂಥರ ಒಂದು ವಿಕಾರವಾಗಿ ಕಾಣ್ತಿರ್ತದೆ. ಉದಾಹರಣೆಗೆ ಕಾಪರ್ ವೆಸಲ್, ಕಾಪರ್ ವೆಸಲ್ ತಾಮ್ರದ ಒಂದು ಪಾತ್ರೆ, ನೀವು 6 ತಿಂಗಳ 1 ವರ್ಷ 10 ವರ್ಷ ಉಪಯೋಗ ಮಾಡಿದ ಹಾಗೆ ಇಟ್ಬಿಟ್ರೆ ಅದು ಮಣ್ಣಿನ ಮಡಿಕೆ ಕಂಡಂಗೆ ಕಾಣಿಸ್ತದೆ. ಹೌದಾ? ಮಣ್ಣಿನ ಮಡಿಕೆ ಕಂಡಂಗೆ ಕಾಣಿಸ್ತದೆ. ಅದನ್ನು ನೀವು ಯಾವಾಗ ಚೆನ್ನಾಗಿ ಬೆಳಗುತ್ತೀರಿ, ತಿಕ್ತೀರಿ, ತೊಳಿತೀರಿ, ತಿಕ್ಕಿ ತಿಕ್ಕಿ ತೊಳಿತೀರಿ, ಆವಾಗ ಅದು ತನ್ನ ಒರಿಜಿನಲ್ ಮೂಲಭೂತವಾದ ಪದಾರ್ಥ ಏನು ಅನ್ನೋದನ್ನು ಸ್ಪಷ್ಟವಾಗಿ ತೋರಿಸ್ತದೆ. ಏನ್ ಮಾಡಿದ್ರೆ ಅದೇ ಪದಾರ್ಥ ಮೊದಲು ಇತ್ತು, ಈಗೂ ಇದೆ. ಅದು ಮೊದಲು ಯಾಕೆ ಅದು ತಾಮ್ರ ಅಂತ ನಮಗೆ ಅನಿಸ್ಲಿಲ್ಲ, ಅದು ಮಡಿಕೆ ಅಂತ ಯಾಕೆ ಅನಿಸ್ತು, ಆನಂತರ ಅದು ತಾಮ್ರದ ಪಾತ್ರೆ ಅಂತ ನಾವು ಹೇಗೆ ತಿಳ್ಕೊಂಡ್ವಿ? ಇದನ್ನ ಸಂಸ್ಕಾರ ಅಂತ ಕರೀತು. ತಿಕ್ಕೋದು, ಬೆಳಗೋದು, ಒರೆಸೋದು. ಕನ್ನಡಿಯೊಳಗೆ ನಮ್ಮ ಪ್ರತಿಬಿಂಬ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ? ಅಲ್ಲಿ ಇಲ್ವೇ ಇಲ್ವೋ ಇದೆ, ಆದ್ರೇನು ಧೂಳು ಮುಚ್ಚಿದೆ. ಈಗೇನ್ ಮಾಡ್ಬೇಕು? ನಾವು ಅದನ್ನ ಧೂಳನ್ನ ಒರೆಸ್ಬೇಕು. ಅದಕ್ಕೆ ಸಂಸ್ಕಾರ ಅಂತ ಕರೀತು. ಈಗ ಆತ್ಮನ ಮೇಲೆ ಏನ್ ಮುಚ್ಕೊಂಡಿದೆ? ಹೇಳೋರಿದ್ದಾರೆ, ಆತ್ಮನ ಮೇಲೆ ಧೂಳು ಮುಚ್ಕೊಂಡಿದೆ. ಕೆಸರು ನಾವು ಸಿಕ್ಕಾಕೊಂಡ್ಬಿಟ್ಟಾನೆ ಆತ್ಮ, ರಾಗದ್ವೇಷಗಳ ಕೆಸರು ಅಜ್ಞಾನದ ಒಳಗೆ ಕಳ್ಕೊಂಡು ಹೋಗ್ಬಿಟ್ಟಾನೆ. ಈಗ ನಾವೆಲ್ಲ ಕುಡ್ಕೊಂಡು ಏನ್ ಮಾಡ್ಬೇಕು? ಅದನ್ನ ಅದಕ್ಕೆ ಕೆಮಿಕಲ್ಸ್ ಹಾಕಿ ತಿಕ್ಬೇಕು. ಯಮ ನಿಯಮಾದಿಗಳಿಂದ, ಸಮಾಧಮಾದಿಗಳಿಂದ ತಿಕ್ಕಿ ತೊಳೆದು ತೊಳೆದು ತೊಳೆದು ತೊಳೆದು ತೊಳಿಸಿ ತೊಳ್ಕೊತ್ ಕೂರಿಸಿ. ಅಂತಃಕರಣವು ಕಲುಷಿತವಾಗಿದೆಯೋ ಆತ್ಮ ಕಲುಷಿತವಾಗಿದಾನ? ಯಮ ನಿಯಮಾದಿಗಳನ್ನ ನಾವು ಏನು ಸಾಧನ ಅಂತ ತಗೋತೀವಿ, ಇವು ಅಂತಃಕರಣದ ಸ್ವಚ್ಛತೆಗೋ ಏನು ಆತ್ಮನ ಸ್ವಚ್ಛತೆಗೋ? ಹೀಗಾಗಿ ಎಲ್ಲ ಯೋಗಗಳ ಹೃದಯ ಚಿತ್ತಶುದ್ಧಿಗಾಗಿ ಮಾತ್ರ. ಜ್ಞಾನ ಯೋಗ ಒಂದೇ, ಮುಕ್ತಿಗಾಗಿ. ಆತ್ಮ ಇವನು ಸಂಸ್ಕಾರ್ಯ ಅಲ್ಲ. ಏನೇನಾತೀಗ? ಆತ್ಮ ಉತ್ಪಾದ್ಯನಲ್ಲ, ಆತ್ಮ ವಿಕಾರ್ಯನಲ್ಲ, ಆತ್ಮನು ಸಂಸ್ಕಾರ್ಯನಲ್ಲ. ಮೂರನೇದ್ದು ಆಪ್ಯ, ಸಂಸ್ಕಾರ್ಯ ನಾಲ್ಕನೇದ್ದು. ಮೂರನೇದ್ದು ಆಪ್ಯ. ಆಪ್ಯ ಅಂದ್ರೆ ಏನು? ತಂದುಕೊಳ್ಳೋದು. ಅದು ಯಾವುದೋ ಒಂದು ಹೂವು ದೇವಲೋಕದಲ್ಲಿ ಇತ್ತಂತಲ್ಲ, ಪಾರಿಜಾತ. ಯಾರು ತಂದ್ರೆ ಅದನ್ನ? ಇದಕ್ಕೆ ತಂದುಕೊಳ್ಳೋದು ಅಂತಾರೆ. ಆತ್ಮ ಎಲ್ಲೋ ಇದೆ, ನಾವು ಹೋಗಿ ಏನ್ ಮಾಡೋದನ್ನ? ಅಲ್ಲಿ ಹೋಗಿ ಅವ್ರ ಜೊತೆ ಡೀಲ್ ಮಾಡಿಕೊಂಡು, ನೆಗೋಷಿಯೇಟ್ ಮಾಡಿಕೊಂಡು ಆತ್ಮ ತಂದ್ಕೋಬೇಕು. ಗೋಲೋಕ ವೃಂದಾವನದಿಂದ ಆತ್ಮನ ತಂದ್ಕೋಬೇಕು. ಗೋಲೋಕ ವೃಂದಾವನ ಇದೊಂದು ಲೋಕ ಬೇರೆ ಇದೆ. ಭೂ ಭುವ ಸುವಹ ಮಹಾ ಜನ ತಪಃ ಸತ್ಯಂ, ಏಳು ಲೋಕಗಳು ನಾವು ಅಭ್ಯಾಸ ಮಾಡಿತ್ತು. ಆದ್ರೆ ಎಂಟನೇ ಲೋಕ ಒಂದದ, ಅದರ ಹೆಸರು ಗೋಲೋಕ ವೃಂದಾವನ. ಅಲ್ಲಿರುವಂತ ಕೃಷ್ಣನನ್ನ ಕರ್ಕೊಂಡ್ಬಂದು ಇಲ್ಲಿ ಹರೇ ಕೃಷ್ಣ ಟೆಂಪಲ್ ನಲ್ಲಿ ಕೂಡಿಸಿದೆ ನಾನು. ಅವನು ಗೋಲೋಕ ವೃಂದಾವನ ಅಂತ ಇಲ್ರಿ, ಗೋಲೋಕ ವೃಂದಾವನ ವಾದ ಮಾಡ್ತಾರ ವಾದ. ಅಂತ ವೃಂದಾವನ ಇಲ್ಲೇ ಇಲ್ಲ ಅಂತ ನಾ ಅಂದ್ರೆ, ಇಲ್ಲ ಅದೇ ಹೌದಾ? ಆಗ ನನಗೆ ಒಂಬತ್ತನೇ ಲೋಕ ಗೊತ್ತದ ಅಂತ ಹೇಳಿ. ಯಾವ್ದು ಒಂಬತ್ತನೇ ಲೋಕ ಅಂದ್ರೆ? ಗೋಪಿ ಲೋಕ ವೃಂದಾವನ. ಇಲ್ಲ ಇಲ್ಲ, ಇರೋದು ಗೋಲೋಕ ವೃಂದಾವನ ಒಂದೇ. ಇಲ್ಲ ಇಲ್ಲ, ಗೋಪಿ ಲೋಕ ವೃಂದಾವನ ಅನ್ಕೊಂಡು ಒಂದದ ಅಂತ ಅದು ಇಲ್ಲೇ ಇಲ್ಲ. ಹಂಗ ನೆಮ್ಮದಿ ಇಲ್ಲ. ಇರುವುದಿಷ್ಟೇ ಶಾಸ್ತ್ರ ಹೇಳಿದ್ದು ಏಳು ಲೋಕ, ಎಂಟನೇ ಲೋಕ ಇಲ್ಲಂತಂದು. ಇಲ್ಲ, ನಮ್ಮ ಕೃಷ್ಣ ಬೇಕಾಗಿತ್ತು ಹುಡುಕಿದ್ವಿ, ಅಲ್ಲಿ ಏಳು ಲೋಕದ ಹೋಗಿದ್ದಿಲ್ಲ, ಎಂಟನೇ ಲೋಕದ ಹೋಗಿದ್ದ. ಹಿಂಗೆ ಫಿಲಾಸಫಿ ಹೇಳೋದವರು. ಅಲ್ಲಿಂದ ತಗೊಂಡು ಬಂದ್ವಿ. ಆತ್ಮ ಆಪ್ತನೆ ಕರ್ಕೊಂಡ್ಬರ್ಲಿಕ್ಕಾಗ್ತದ, ತಗೊಂಡು ಬರ್ಲಿಕ್ಕಾಗ್ತದ? ಬೇರೆ ದೇಶದಲ್ಲಿದ್ದಾನ ಆತ್ಮನ? ಯಾವುದೋ ಒಂದು ಬೇರೆ ದೇಶದಲ್ಲಿದ್ದಾನೆ ಅಂತ ಹೇಳಬೇಕಾದ್ರೆ ನೀ ಇದ್ದೀಯೋ ಇಲ್ಲೋ? ನೀನಿದ್ರು ತಾನೇ ಅವನು ಅಲ್ಲಿದ್ದಾನೆ ಅಂತ ಹೇಳೋದು. ಏನ ಅಲ್ಲಿದ್ದುಕೊಂಡು ಅವನು ಅಲ್ಲಿಂದ ನಾನು ಇಲ್ಲಿದ್ದೇನೆ ಅಂತ ಕೂಗಿ ಹೇಳಿದ್ದ ನನಗೆ. ನಾನು ದೇವರು ಇಲ್ಲಿದ್ದೇನೆ ಅಂತ ಯೋಚನೆ ಯಾವ ದೇವರು ಹೇಳಿಲ್ಲ. ಅಕಸ್ಮಾತ್ ಯಾವುದೋ ಒಂದು ಧರ್ಮದಲ್ಲಿ ನಾನೇ ದೇವರು ಅಂತ ಯಾರು ಹೇಳಿದ್ದೆ ಆದ್ರೆ ಅಲ್ಲೆಲ್ಲ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಈವನ್ ದೇವರ ಮಗ ಅಂತ ಹೇಳಿದ್ರು ಪ್ರಾಬ್ಲಮ್ಮೇ. ನಾ ದೇವರ ದೂತ ಅಂತ ಹೇಳಿದ್ರು ಅದು ಪ್ರಾಬ್ಲಮ್ಮೇ. ನಾವು ಕೇಳ್ತೇವೆ, ಬಿಡ್ತೇವ, ನಿಮ್ ದೇವ್ರಿಗೆ ಎಷ್ಟು ಮಕ್ಕಳು ಅಂತ ಕೇಳ್ತೇವೆ. ನಾ ಒಬ್ಬನೇ ಮಗ ಅಂತ ನೋಡ್, ನಮ್ ದೇವ್ರಿಗೆ ಎಷ್ಟು ಮಕ್ಕಳು? ಅವನು ಕಾರ್ತಿಕೇಯ ಆತ್ಮನನ್ನ ತಂದುಕೊಳ್ಳುವಂತ ವಸ್ತು ಅಲ್ಲ ಅದು, ಪದಾರ್ಥ ಅಲ್ಲ ಅದು, ಏಕ ದೇಶಸ್ಥ ಅಲ್ಲ. ಒಂದು ಯಾವುದೋ ಒಂದು ದೇಶದಲ್ಲಿ ಮಾತ್ರ ಸೀಮಿತವಾದದ್ದಲ್ಲ. ಹಾಲ್ನಲ್ಲಿ ಘಟ ಇದೆ, ರೂಮಿಸ್ ತಂದ್ಕೊಡ್ರಪ್ಪ ಅಂತ ಹೇಳಿದ್ರೆ ತಂದು ಕೊಡ್ತೀರಾ? ಯಾಕೆ ಇದು ಘಟ, ಇದು ಹಾಲ್. ಹಾಲ್ನಲ್ಲಿದ್ರೆ ರೂಮ್ನಲ್ಲಿಲ್ಲ, ರೂಮ್ನಲ್ಲಿದ್ರೆ ಹಾಲ್ನಲ್ಲಿಲ್ಲ, ಅದರ ಪರಿಮಿತಿ ಅದು, ಅದರ ಪರಿಮಿತಿ. ಹೀಗಾಗಿ ಆತ್ಮನು ಆಪ್ತನಲ್ಲ. ಆತ್ಮನ ವಿಚಾರ, ಆತ್ಮನು ಉತ್ಪಾದ್ಯನಲ್ಲ, ವಿಕಾರ್ಯನಲ್ಲ, ಆಪ್ತನಲ್ಲ, ಸಂಸ್ಕಾರ್ಯನಲ್ಲ. ಅವನ ಕರ್ಮ ಅವನು ಅನುಭವಿಸ್ತಾನೆ ಬಿಡ್ರಿ ಸ್ವಾಮಿ, ನಾನು ಯಾಕೆ ತಲೆ ಕರ್ಸಿದ್ರು? ಅವ ಕರ್ತೃನು ಅಲ್ಲ, ಭೋಕ್ತೃನು ಅಲ್ಲ. ಇಂತಹ ಆತ್ಮ, ಇಂತಹ ಲಕ್ಷಣಗಳಿಂದ ಆತ್ಮನಿದ್ದರಿಂದಾಗಿ ಈ ಆತ್ಮನ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಕರ್ಮದಲ್ಲಿ ಯಾಕೆ ತೊಡಗಿಸಬೇಕು ಉಪನಿಷತ್ತು? ಕರ್ಮಸು ಅವಿಯೋಗ. ಓಕೆ, ಓ ಶಾಂತಿ.